ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ರವಿ ವಾಯ್ ಅವರೊಂದಿಗೆ ಸಂದರ್ಶನ. ತಿಳುಗರಿಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರವಿ ವಾಯ್ ಅವರಿದ್ದಾರೆ. ಇವರು ಶಿರಸಿಯಲ್ಲಿರ್ತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿ. ಇವತ್ತು ಅಣಬೆ ಬೇಸಾಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರವಿ. ನಮಸ್ಕಾರ. ಏನು ಅಣಬೆ ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು. ಅಣಬೆ ಅಂತಂದ್ರೆ ನಮ್ಗೆ ಮೊದಲು ನೈಸರ್ಗಿಕವಾಗಿನೇ ಸಿಗ್ತಾ ಇತ್ತು. ಈಗ ಏನಾಗಿದೆಯಪ್ಪ ಅಂತಂದ್ರೆ ಇವಾಗ ನಾವು ನೈಸರ್ಗಿಕವಾಗಿ ನಮಗೆ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವೇನ್ ಮಾಡ್ತಿದ್ದೇವೆ, ಇವಾಗ ಆರ್ಟಿಫಿಷಿಯಲ್ ಆಗಿ ನಾವು ಒಂದು ಕೋಣೆಯಲ್ಲಿ ಅದನ್ನ ಈಗ ಬೆಳೀತಾ ಇದ್ದೀವಿ. ಅಣಬೆನ ನಾವು ಕಾಡಲ್ಲಿ ನೆಲ್ತಾ ಹೋದ್ರೆ ಮಳೆಗಾಲದಲ್ಲಿ ನಮಗೆ ನೈಸರ್ಗಿಕವಾಗಿ ಸಿಗ್ತಾ ಇತ್ತು. ಸೊ ಹಾಗಾಗಿ ಈಗ ಏನಪ್ಪ ಅಂತಂದ್ರೆ ಮನೆಯಲ್ಲೇ ಬೆಳ್ಕೊಂಡು ಈ ಅಣಬೆನ ನಾವು ತಿನ್ಬಹುದು. ಆಮೇಲೆ ಈ ಅಣಬೆ ಅನ್ನೋದೇನಪ್ಪ ಅಂತಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಕೆಲವೊಮ್ಮೆ ಭೂ ಒಳಪದರದಿಂದ ಹೊರ ಹೊಮ್ಮುವ ಒಂದು ಶಿಲೀಂಧ್ರ ಹೂಗುಚ್ಛ ಅಂತ ಹೇಳ್ತೀವಿ. ಅಣಬೆ ಸಸ್ಯವರ್ಗಕ್ಕೆ ಸೇರಿದ ಒಂದು ಶಿಲೀಂಧ್ರ ಅಂತ ಹೇಳ್ತೀವಿ. ಸೊ ಅಣಬೆಯನ್ನು ತರಕಾರಿ ಪದಾರ್ಥವನ್ನಾಗಿ ಇದನ್ನ ಸೇರಿಸಲಾಗಿದೆ. ಆಮೇಲೆ ಇದರಲ್ಲಿ ಅಣಬೆಯಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಪೋಷಕಾಂಶಗಳಿದಾವೆ. ಉದಾಹರಣೆಗೆ ಸಸಾರಜನಕ ಚೆನ್ನಾಗಿದೆ, ಎಸ್ಪೆಷಲಿ ಪ್ರೋಟೀನ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಆಮೇಲೆ ನಾರಿನ ಅಂಶ ಚೆನ್ನಾಗಿದೆ, ಮಲಬದ್ಧತೆ ಏನಾಗಿತ್ತಂದ್ರೆ ಅದು ಕೂಡ ಇದನ್ನ ನಿವಾರಿಸ್ಕೋಬಹುದು. ಆಮೇಲೆ ಈ ಅಣಬೆಯಲ್ಲಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜೀವಸತ್ವ ಅಂಶಗಳು ಮತ್ತು ಖನಿಜಗಳು, ಲವಣಗಳು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತವೆ. ಸೊ ಅಣಬೆ ಅನ್ನೋದೇನಪ್ಪಾ ಅಂತಂದ್ರೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಅಪೌಷ್ಟಿಕತೆಯಿಂದ ಏನು ಬಳಲ್ತಾ ಇರ್ತಾರಲ್ಲ, ಸೊ ಅವರಿಗೆ ಈ ಅಣಬೆ ತಿನ್ನೋದ್ರಿಂದ ಏನಪ್ಪಾ ಅಂದ್ರೆ ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರೋದ್ರಿಂದ ತುಂಬಾ ಒಳ್ಳೆಯದು. ಈ ಅಣಬೆಯೊಳಗೆ ಕೆಲವೊಂದಷ್ಟು ವಿಷಕಾರಕ ಅಣಬೆ ಕೂಡ ಇರ್ತಾವ? ಹೌದು. ಮೇನ್ ಪ್ರಮುಖ ಗುಣಧರ್ಮಗಳೇನಪ್ಪಾ ಅಂತಂದ್ರೆ ಇದು ಒಂದು ವಿಟಮಿನ್ ಡಿ ಕೂಡ ಇದು ನಮಗೆ ಒದಗಿಸಿಕೊಡ್ತದೆ. ಅದರ ಜೊತೆಗೆ ನಾರಿನಂಶ ಕೂಡ ಒದಗಿಸಿಕೊಡ್ತದೆ. ಇದ್ರಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಖನಿಜಾಂಶಗಳು ಲವಣಾಂಶಗಳು ಸಿಗ್ತವೆ. ಅಣಬೆಯಲ್ಲಿ ಏನಪ್ಪಾ ಅಂತಂದ್ರೆ ನೀವು ಕೇಳ್ದಂಗೆ ಸರ್, 3 ವಿಧ ಬರ್ತವೆ. ಒಂದು ಖಾದ್ಯ ಅಣಬೆಗಳು, ಔಷಧಿ ಅಣಬೆಗಳು ಮತ್ತು ವಿಷ ಅಣಬೆಗಳು ಅಂತ ಹೇಳ್ತೀವಿ. ಖಾದ್ಯ ಅಣಬೆಗಳು ಏನಪ್ಪಾ ಅಂತಂದ್ರೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವಂತಹ ಅಣಬೆಗಳು, ಇವು ತಿನ್ಲಿಕ್ಕೆ ಯೋಗ್ಯ. ಸೊ ಅದೇ ರೀತಿಯಾಗಿ ಔಷಧಿ ಅಣಬೆಗಳು ಅಂತ ಹೇಳ್ತೀನಿ. ಇವು ಔಷಧಿ ತಯಾರಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಮೂಲಿಕೆಗಳಲ್ಲಿ ಬಳಸಲ್ಪಡುತ್ತೆ. ಸೊ ಉದಾಹರಣೆಗೆ ಮೆಡಿಸಿನ್ ಅಲ್ಲಿ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾರೆ. ಈ ಔಷಧಿ ಗುಣಗಳ ಧರ್ಮ ಅಂತ ಹೇಳಿದ್ದಲ್ಲ, ಆಂಟಿ ಕ್ಯಾನ್ಸರ್ ಅಂತ ಇರಬಹುದು, ಆಮೇಲೆ ಆಂಟಿ ಬ್ಯಾಕ್ಟೀರಿಯಲ್ ಇರಬಹುದು, ಆಂಟಿ ವೈರಲ್ ಇರಬಹುದು, ಆಂಟಿ ಡಯಾಬಿಟಿಕ್ ಅಂತ ಹೇಳ್ತೀವಿ. ಸೊ ಈ ಒಂದು ಮೆಡಿಸಿನ್ ಒಳಗೆಲ್ಲ ಇವನ್ನ ಯೂಸ್ ಮಾಡ್ತಾರೆ. ಸೊ ಸುಮಾರು ಇದರಲ್ಲಿ ಏನಪ್ಪಾ ಅಂದ್ರೆ 3 ಅಣಬೆ ಅಂತ ಹೇಳಿದ್ನಲ್ಲ, ಒಂದು ಖಾದ್ಯ ಅಣಬೆಗಳು, ಔಷಧಿ ಅಣಬೆಗಳು ಮತ್ತು ವಿಷ ಅಣಬೆಗಳು. ಸೊ ಇವು ಇಷ್ಟು ವಿಧಗಳಿದೆ. ಅದರಲ್ಲಿ ಗುರುತಿಸಬಹುದು, ಹಂಗೆ ಗುರುತಿಸಬಹುದು. ಈಗ ಇನ್ಸೆಕ್ಟ್ಸ್ ಇರ್ತಾವ ಅದ್ರ ಮೇಲೆ, ಅದಿತ್ತು ಅಂತಂದ್ರೆ ತಿನ್ಲಿಕ್ಕೆ ಯೋಗ್ಯ ಇದೆ ಅಂತ ಅರ್ಥ. ಸೊ ಅದ್ರ ಮೇಲೆ ಕುತ್ಕೊಳ್ಳಿಲ್ಲ ಅಂತಂದ್ರೆ ಸೊ ನಮಗೆ ಅದು ತಿನ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಅರ್ಥ. ಸೊ ಇವು ವಿಷ ಅಣಬೆಗಳು. ಬಹಳಷ್ಟು ಜನಕ್ಕೆ ಇದ್ರಲ್ಲಿ ವಿಷ ಅಣಬೆ ಯಾವುದು, ತಿನ್ಲಿಕ್ಕೆ ಯಾವ ಯೋಗ್ಯ ಅಂತಂದ್ಬಿಟ್ಟು ಅದನ್ನ ನಾವು ಹೇಳದೆ ಬೇಡ. ಸಾಕು, ಎಲ್ಲರಿಗೂ ಗೊತ್ತೇ ಇದೆ ಆ ವಿಚಾರ. ಸೊ ಇದನ್ನ ನಾವು ಆರಾಮಾಗಿ ಐಡೆಂಟಿಫೈ ಮಾಡಬಹುದು. ಈಗ ಮನೆಯಲ್ಲೇ ಮಾಡಬೇಕು, ಇದನ್ನು ಬೆಳೆಸಬೇಕು ಅಂತ ಅಂದಾಗ ಏನೇನು ಸೌಲಭ್ಯ ಇರಬೇಕು? ಓಕೆ, ಬೇಸಾಯಕ್ಕೆ ಇವಕ್ಕೇನಪ್ಪ ಅಂತಂದ್ರೆ ಯೋಗ್ಯವಾದ ತಳಿಗಳು ಮೊದಲು ಹೇಳ್ಬಿಡ್ತೀನಿ ನಾನು. ಸೊ ಬೇಸಾಯಕ್ಕೆ ಯೋಗ್ಯವಾದ ತಳಿಗಳು ಏನಪ್ಪ ಅಂತಂದ್ರೆ ಬಿಳಿ ಅಣಬೆ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಕಪ್ಪೆ ಚಿಪ್ಪೆ ಅಣಬೆ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಭತ್ತದ ಹುಲ್ಲಿನ ಅಣಬೆ ಅಂತ ಹೇಳ್ತೀವಿ. ಸೊ ನಮಗೆ ಇಲ್ಲಿ ಏನಪ್ಪ ಅಂದ್ರೆ ಬಹಳ ಕಂಫರ್ಟಬಲ್ ಆಗಿ ಇದನ್ನ ಬೆಳಿಬಹುದು ಯಾವುದಪ್ಪ ಅಂತಂದ್ರೆ ಭತ್ತದ ಹುಲ್ಲಿನ ಅಣಬೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನೇನು ಬೇಕಪ್ಪ ನಾವು ಇದನ್ನ ಬೆಳಿಲಿಕ್ಕೆ, ಸೊ ನಾವು ಯಾವ ರೀತಿ ಇದನ್ನ ಬೆಳಿಬಹುದಪ್ಪ ಅಂತ ಕೇಳಿದ್ರೆ ಬಹಳ ಸಿಂಪಲ್ ಇದೆ ಸರ್. ಯಾರು ಮನೇಲಿ ಇರ್ತಾರೆ, ಹೆಣ್ಮಕ್ಳು ನಿರೋಧಿಗಳು ಯಾರು ಇರ್ತಾರಲ್ಲ, ಸೊ ಅವ್ರು ಮನೇಲೆ ಕೂತ್ಕೊಂಡು ಏನ್ ಮಾಡ್ಬೋದು ಅಂತಂದ್ರೆ, ಸೊ ಆರಾಮಾಗಿ ಅಣಬೆ ಬೇಸಾಯ ಮಾಡ್ಬೋದು. ಇದಕ್ಕೇನ್ ಬೇಕಪ್ಪ ಅಂದ್ರೆ ಒಂದು ಕೋಣೆ ಬೇಕಾಗ್ತದೆ, ಒಂದು ರೂಮ್ ಬೇಕಾಗ್ತದೆ. ಅದು ಕತ್ಲು ಕೋಣೆ ಇರಬೇಕಾಗ್ತದೆ 21 ದಿವಸಗಳ ನಂತರ. ಸೊ ವೆಂಟಿಲೇಷನ್ ಏನಪ್ಪ ಅಂತಂದ್ರೆ ಒಂದು ಕಿಟಕಿ ಬೇಕಾಗ್ತದೆ. ಸೊ ಅದ್ರ ಏನಪ್ಪ ಅಂದ್ರೆ ರಾತ್ರಿ ಹೊತ್ತಿಗೆ ಸ್ವಲ್ಪ ಗಾಳಿ ಆಡಬೇಕು. ಸೊ ನಂತರ ಏನಪ್ಪ ಅಂತಂದ್ರೆ ಕಂಟಿನ್ಯೂ 21 ಡೇಸ್ ಅದನ್ನ ಮುಚ್ಚಬೇಕಾಗ್ತದೆ. ಸೊ ಕತ್ಲು ಕೋಣೆ ಇರಬೇಕು ಅದಕ್ಕೆ. ಸೊ ಇದಕ್ಕೆ ಏನೇನು ಬೇಕಾಗ್ತದೆ ಅಂತ ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಭತ್ತ ಬೆಳೀತಾರೆ. ಬೆಳೆದ ನಂತರ ಏನು ಮಾಡ್ತಾರೆ, ಭತ್ತದ ಹುಲ್ಲನ್ನ ಸೊ ಅದನ್ನ ಏನು ಮಾಡ್ತಾರೆ, ಸುಡ್ತಾರೆ ಅಥವಾ ಒಂದು ಗೊಬ್ಬರ ಮಾಡ್ಕೊಳ್ತಾರೆ. ಸೊ ಸುಡೋದ್ರ ಬದಲು ನಾವೇನು ಮಾಡ್ಬೋದಪ್ಪ ಅಂತಂದರೆ, ಆ ಭತ್ತದ ಹುಲ್ಲನ್ನ ಉಪಯೋಗಿಸ್ಕೊಂಡು ನಾವು ಇತ್ತ ಅಣಬೆ ಬೇಸಾಯ ಮಾಡ್ಬೋದು. ಯಾವ ರೀತಿ ಅಣಬೆ ಬೇಸಾಯ ಮಾಡ್ಬೋದು ಅಂತ ಕೇಳಿದರೆ, ನೀವು ಮೊದಲನೇದಾಗಿ ನಾವೇನು ಮಾಡ್ಕೋಬೇಕಪ್ಪ ಅಂತಂದರೆ, ಆ ಭತ್ತದ ಹುಲ್ಲನ್ನ ಮೊದಲು ನಾವು ಕಲೆಕ್ಟ್ ಮಾಡ್ಕೋಬೇಕು. ಭತ್ತದ ಹುಲ್ಲನ್ನ 3-5 ಸೆಂಟಿಮೀಟರ್ ಅದರಷ್ಟು ಉದ್ದ ಕಟ್ ಮಾಡ್ಕೋಬೇಕು. ಮೊದಲು ತುಂಡು ತುಂಡ ಕತ್ತಲು ಮಾಡ್ಕೋಬೇಕು. ಆಮೇಲೆ ಅದನ್ನು ಕಟ್ ಮಾಡಿದ ನಂತರ ಶುದ್ಧವಾದ ನೀರಿನಲ್ಲಿ ಅದು ಏನು ಮಾಡ್ಬೇಕಪ್ಪ ಅಂದ್ರೆ ನೆನೆಸಿಡಬೇಕು. ಸುಮಾರು 8 ತಾಸು ಅದನ್ನು ನೆನೆಸಿಡಬೇಕು. ಅಂದರೆ ತಣ್ಣೀರಲ್ಲೇ ನೆನೆಸಿಡ್ಬೇಕು. ತಣ್ಣೀರಲ್ಲಿ ನೆನೆಸಿಟ್ಟ ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನು ಬಸ್ಬಿಟ್ಟು ಸೊ ಮತ್ತೆ ತೆಗೆದುಬಿಟ್ಟು ಬಿಸಿ ನೀರಿನಲ್ಲಿ ಮತ್ತೆ ಅದನ್ನು ಕುದಿಸ್ಬೇಕು. ಯಾಕೆ ಕುದಿಸ್ಬೇಕಪ್ಪ ಅಂತಂದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ. ಸೊ ಅವನ್ನೆಲ್ಲ ನಾವು ಕಿಲ್ ಮಾಡ್ಬೇಕಾಗ್ತದೆ, ಸಾಯಿಸ್ಬೇಕಾಗ್ತದೆ. ಸೊ ಅದನ್ನ ಸಾಯಿಸಿದ್ರೆ ಮಾತ್ರ ನಾವು ಈ ಏನು ಪಾಶ್ಚರೈಸೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಅದನ್ನ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಅಣಬೆ ಬೇಸಾಯ ಮಾಡಲಿಕ್ಕೆ ಸೂಕ್ತ ಆಗ್ತದೆ. ಸೊ ಅದ ನಂತರ ನಾವೇನು 1/2 ಗಂಟೆಗಳ ಕಾಲ 30 ನಿಮಿಷ ನಾವು ಆ ಭತ್ತದ ಹುಲ್ಲನ್ನ ನಾವು ಬೇಯಿಸಬೇಕಾಗ್ತದೆ. ಸೊ ಬೇಯಿಸಿದ ನಂತರ ಮತ್ತೆ ಅದನ್ನು ಹೊರಗಡೆ ತೆಗೆದುಬಿಟ್ಟು ಮರದ ಕೆಳಗೆ ಅಥವಾ ರೂಮ್ನಲ್ಲಿ ಸೊ ಒಂದು ಪೇಪರ್ ಕೆಳಗಡೆ ಹಾಕಿ ಆ ಭತ್ತದ ಹುಲ್ಲನ್ನ ಹಾಕಬೇಕು. ಕಂಪ್ಲೀಟ್ ಆಗಿ ಒಣಗಬಾರ್ದು, ಸೊ ಸ್ವಲ್ಪ ತೇವಾಂಶ ಇರಬೇಕು. ಸೊ ಆ ಹುಲ್ಲನ್ನ ತಗೊಂಡು ಮತ್ತೆ ಸೊ ಆ ಪಾಲಿಥೀನ್ ಕವರ್ಸ್ ಅವನ್ನ ತಗೊಂಡು ಅದರಲ್ಲಿ ಏನು ಕಟ್ ಮಾಡಿ ಹಾಕೊಂಡಿರ್ತೀವಲ್ಲ ಪಾಲಿಥೀನ್ ಕವರ್ಸಲ್ಲಿ 1 ಪದರು ಭತ್ತದ ಹುಲ್ಲು ಹಾಕಬೇಕು, 1 ಪದರು ಏನು ಅಣಬೆ ಬೀಜ ಹಾಕಬೇಕು. ಸೊ ಹಂಗೆ ಆ ರೀತಿಯಾಗಿ ನಾವು ಕಂಪ್ಲೀಟಾಗಿ ಆ ಪಾಲಿಥೀನ್ ಕವರ್ಸ್ ತುಂಬೋವರೆಗೂ ಏನು ಮಾಡ್ಬೇಕಪ್ಪ ಅಂತಂದರೆ 1 ಪದರು ಭತ್ತದ ಹುಲ್ಲು, 1 ಪದರು ಅಣಬೆ ಬೀಜ ಹಾಕಿ ನಡೀತದೆ ಸರ್, ನಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಸುಮಾರು ಒಂದು ಪಾಲಿಥೀನ್ ಕವರ್ಸಲ್ಲಿ ಒಂದು 7-8 ಪದರ ಆಗ್ತದೆ ನಿಮಗೆ. ಸೊ ಆ ಥರ ಹಾಕ್ಕೊಂಡು ಭತ್ತದ ಹುಲ್ಲು ಮತ್ತು ಅಣಬೆ ಬೀಜ ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ಟೈಟಾಗಿ ಕಟ್ಟಬೇಕು ಅದನ್ನು. ಓಕೆ, ಕಟ್ಟಿದ ನಂತರ ಸೊ ಅದರಲ್ಲಿ ಸುತ್ತ ಬ್ಯಾಗ್ ಏನಿರ್ತದಲ್ಲ ಕಟ್ಟಿರ್ತೀವಲ್ಲ, ಸೊ ಎಲ್ಲ ಕಡೆನೂ ಹೋಲ್ ಮಾಡಬೇಕು, ಒಂದು ದಬ್ಬಳೆ ಇರ್ತದೆ ಆ ದಬ್ಬಳೆ ತಗೊಂಡು ಹೋಲ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಮೊಳಕೆ ಹೊರಗೆ ಬರಬೇಕಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ಬೇಕಪ್ಪ ಅಂದರೆ ಸುತ್ತ ನಾವೇನು ಮಾಡಬೇಕು, ದಬ್ಬಳದಲ್ಲಿ ಹೋಲ್ ಮಾಡ್ಕೋಬೇಕು, ತೂತೊಡಿಬೇಕು. ಅದರಿಂದ ಸ್ವಲ್ಪ ರಂಧ್ರಗಳನ್ನ ಹಾಕೋಬೇಕು. ಸೊ ತದನಂತರ ನಾವು ಒಂದು ರೂಮಿನಲ್ಲಿ ಕೋಣೆಯಲ್ಲಿ ಸರ್ ರ್ಯಾಕ್ಸ್ ಅಂತ ಬರ್ತದೆ. ಮನೆಯಲ್ಲಿ ರ್ಯಾಕ್ಸ್ ಇದ್ರೆ ಏನು ತೊಂದರೆ ಇಲ್ಲ, ಅಥವಾ ಹೊರಗಡೆಯಿಂದಲೇ ಸೊ ಅಂಗಡಿಗಳಿಗೆಲ್ಲ ಸಾಮಾನು ಇಡಲಿಕ್ಕೆ ರ್ಯಾಕ್ಸ್ ಹೆಂಗಿರ್ತದಲ್ಲ, ಸೊ ಆ ಥರ ಒಂದು ರೂಮಿನಲ್ಲಿ ರ್ಯಾಕ್ಸ್ ಮಾಡಿಟ್ಕೋಬಹುದು. ಆ ಥರ ನಮ್ಗೆ ಆಗಲ್ಲ ಅಂತಂದ್ರೆ ಹಗ್ಗದಲ್ಲೇ ಮಾಡ್ಕೋಬಹುದು, ಹಗ್ಗದಲ್ಲೇ ಮಾಡಿಕೊಂಡು ಅವನ್ನ ಕಟ್ಟಿಡ್ಬೋದು. ಸೊ 21 ದಿವಸಗಳ ಕಾಲ ಏನು ಮಾಡ್ಬೇಕಂತಂದ್ರೆ ಒಂದು ರೂಮಿನಲ್ಲಿ ಕತ್ತಲು ಕೋಣೆಯಲ್ಲಿ ಸೊ ಒಂದು ಏನು ನಾವು ಇವಾಗ ಟೈಟ್ ಮಾಡಿದೀವಲ್ಲ ಕವಪ್ಪ ಏನು ಅಣಬೆ ಬೀಜದ ಹಾಕಿ ಎಲ್ಲ ಒಂದು ಕಾಲಿ ತೋರಿಸಿ ಕಟ್ಟಿರ್ತೀವಲ್ಲ ಅವನ್ನ ಒಂದು ರೂಮ್ನಲ್ಲಿ ರ್ಯಾಕ್ಸ್ ನಲ್ಲಿ ಇಡಬೇಕು 21 ದಿವಸಗಳ ನಂತರ. ತದನಂತರ ಏನ್ ಮಾಡಿ 21 ದಿವಸದ ನಂತರ ಏನ್ ಮಾಡ್ಬೇಕಂದ್ರೆ ಕವರ್ಸ್ ನಾವು ಬಿಚ್ಚಬೇಕು. ಬಿಚ್ಚಿದ ನಂತರ ಸೊ ದಿನ ಒಂದು 3 ಟೈಮ್ಸ್ ನೀರ್ ನಾವು ಸ್ಪ್ರೇ ಮಾಡ್ಬೇಕು. ಈ ಕಟಿಂಗ್ ಶಾಪ್ ಅಲ್ಲಿ ನಮಗೆ ಸ್ಪ್ರೇ ಮಾಡ್ತಾರಲ್ಲ ಆ ನೀರ್ ಸ್ಪ್ರೇಯರ್, ಆ ಥರದ ಒಂದು ಸ್ಪ್ರೇಯರ್ ತಗೊಂಡು ಸೊ ಸ್ಪ್ರೇ ಮಾಡ್ಬೇಕು. ಸೊ ಆ ಸ್ಪ್ರೇ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ 3 ಡೇಸ್ ಕವರ್ ಬಿಚ್ಚಿದ ನಂತರ ಅದು ಫುಲ್ ಗಟ್ಟಿಯಾಗಿ ಬಿಟ್ಟಿರ್ತವೆ, ತೊಂದರೆ ಇಲ್ಲ. ಸೊ ಆ ಗಟ್ಟಿಯಾಗಿರ್ತದೆ ಕವರ್ ಬಿಚ್ಚಿ ಬಿಡ್ಬೇಕು ಕಂಪ್ಲೀಟ್ ಆಗಿ. ಬಿಚ್ಚಿದ ನಂತರ ದಿನಕ್ಕೆ 3 ಸಲ ನಾವು ಅದಕ್ಕೆ ನೀರ್ ಸ್ಪ್ರೇ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ನಿಮಗೆ 25 ದಿವಸಕ್ಕೆ ಅಥವಾ 26ನೇ ದಿವಸಕ್ಕೆ ನಿಮಗೆ ಅಣಬೆ ಸಿಗುತ್ತೆ. ಇಲ್ಲಿ ರ್ಯಾಕ್ ಇದ್ರೆ ರ್ಯಾಕ್ ಮೇಲೆ ಇರ್ತೀವಿ, ಕಟ್ಟಿದ್ವಿ ಅಂದ್ರೆ ಮತ್ತೊಂದು ಕಟ್ಬೋದಾ? ಹೇಗೆ ಕಟ್ಬಹುದು? ಅಗ್ಗದಲ್ಲಿನೇ ನಾವು ಅದನ್ನ ಕಟ್ಕೋಬಹುದು. ಅದಕ್ಕೂ ಕೂಡ ನನ್ನ ಹತ್ರ ಬಂದು ಕೇಳಿದ್ರೆ ಸೊ ಯಾರಿಗಾದ್ರೂ ಮಾಡ್ಬೇಕು ಅಂತ ಇದ್ರೆ ನಾನು ಅದನ್ನ ಡೆಮೋ ಮಾಡಿ ತೋರಿಸ್ತೇನೆ. ಸೊ ಅಥವಾ ಯಾರು ಇಂಟ್ರೆಸ್ಟೆಡ್ ಇದ್ರೆ ಸೊ 21 ದಿವಸಗಳ ನಂತರ ನಾವು ಅದನ್ನ ಕಟ್ಟಿಟ್ಕೋಬೇಕು. ಆಮೇಲೆ ನಾವೇನು ಮೊದಲು ನಾವು ಕಟ್ಟಿರ್ತೀವಲ್ಲ ಅವತ್ತಿನ ದಿನ ಡೇಟ್ ಹಾಕೋಬೇಕು ನಾವು, ಯಾಕೇಳಿ ನಮ್ಗೆ 21 ದಿವಸ ಆಯ್ತಾ ಇಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿ ಒಂದು ಬ್ಯಾಚ್ ಮಾಡ್ತೀವಲ್ಲ, ಆ ಬ್ಯಾಚ್ ಗೊತ್ತಾಗ್ಲಿಕ್ಕೋಸ್ಕರ ನಾವು 21 ದಿವಸಗಳನ್ನ ತೆಗಿಲಿಕ್ಕೋಸ್ಕರ ಒಂದು ಡೇಟ್ ದಿನಾಂಕ ಟೈಮಿಂಗ್ಸ್ ಬರ್ದಿಟ್ಕೋಬೇಕು, ಬರ್ದಲ್ಲಿ ಹಾಕ್ಬಿಡ್ಬೇಕು, ಟ್ಯಾಗ್ ಹಾಕ್ಬಿಡ್ಬೇಕು ಅದನ್ನು ಅದ್ರ ಜೊತೆ. ನಂತರ ತೆಗಿಬೇಕು, ನಿಮಗೆ 21-25 ದಿವಸ ನಂತರ ನಿಮಗೆ ಅಣಬೆ ಅಂತ ಸಿಕ್ಕೇ ಸಿಗ್ತದೆ. ತಮಗೆಲ್ಲ ಗೊತ್ತಿರ್ಬೋದು ಉತ್ತರ ಕನ್ನಡ ಡಿಸ್ಟಿಕ್ ಅಂತೂ ಈ ಒಂದು ಕ್ಲೈಮೇಟ್ ಈಗ ಅಣಬೆ ಬೇಸಾಯ ಮಾಡಲಿಕ್ಕೆ ತುಂಬ ಸೂಕ್ತ ಮಳೆಗಾಲ. ಮಳೆಗಾಲದಲ್ಲಿ ಈ ಟೈಮಲ್ಲಿ ಅಪ್ ಟು ನಿಮಗೆ ಜನವರಿ ಫೆಬ್ರವರಿವರೆಗೂ ಸೊ ಯಾಕಂದ್ರೆ ಟೆಂಪ್ರೇಚರ್ ಕೂಡ ಸೊ ಈಗ ಅಷ್ಟೊಂದು ಹೈ ಇರೋದಿಲ್ಲ, ಸೊ 20-25 ಡಿಗ್ರಿ ಸೆಲ್ಸಿಯಸ್ ಇಂದ ಈಗ ಅಣಬೆ ಬೇಸಾಯ ಮಾಡಲಿಕ್ಕೆ ಬಹಳ ಸೂಕ್ತವಾದ ಸಮಯ. ಹೀಗೆ ಮಾಡಿದಾಗ ಎಷ್ಟು ಒಂದು ಕೋಣೆಗೆ 10x10 ಅಥವಾ 10x12 ಈ ರೀತಿ ಕೋಣೆ ಇರುತ್ತೆ, ಅಲ್ಲಿ ನಾವು ಎಷ್ಟು ಅಣಬೆ ಈ ರೀತಿ ಬ್ಯಾಗ್ ಅನ್ನ ಇಡಬಹುದು? ಅದು ರ್ಯಾಕ್ಸ್ ಎಷ್ಟು ಹಿಡಿತಲ್ಲ ಸೊ ಅದ್ರ ಮೇಲೆ ಹೋಗ್ತದೆ. ಒಂದೊಂದು ರ್ಯಾಕ್ಸ್ ಅಲ್ಲಿ ನೀವು 5 ಸ್ಟೆಪ್ ಮಾಡಿಕೊಂಡು ಸೊ ಒಂದು ಸ್ಟೆಪ್ ಅಲ್ಲಿ 3 ಇಟ್ಕೋಬಹುದು. ಸೊ ಆ ರೀತಿಯಾಗಿ ನಿಮ್ ರ್ಯಾಕ್ಸ್ ಎಷ್ಟು ಹಿಡಿತವಲ್ಲ ಅದ್ರ ಮೇಲೆ ನಾವು ಅದನ್ನ ಮಾಡ್ಕೋಬಹುದು. ಸೊ ಅದನ್ನ ನೋಡ್ರಿ, ಇವಾಗ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಇದಕ್ಕೇನು ಲ್ಯಾಂಡ್ ಬೇಕಿಲ್ಲ ಅಥವಾ ಇದಕ್ಕೇನು ಕಷ್ಟಪಡ್ಬೇಕಂತಿಲ್ಲ, ಲೇಬರ್ ಬೇಕಂತ ಏನಿಲ್ಲ, ಮನೆಯಲ್ಲಿರೋ ಮಂದಿನೇ ನಾವೇ ಸ್ವತಃ ಕೂತ್ಕೊಂಡು ಆರಾಮಾಗಿ ಮಾಡಿ ಇದು ಒಂದು ಕೆ ಜಿಗೆ ನನಗೆ ಗೊತ್ತಿರೋಗೆ ಸೊ 250-300 ರೂಪಾಯಿ ಬಟನ್ ಮಾರಾಟ ಮಾಡ್ಬೋದು. ಕೊನೆಗೆ ನಮ್ಗೆ ಅಷ್ಟು ರೇಟ್ ಬೇಡಪ್ಪ ಅಂತಂದರೆ ಬರೀ ಜಸ್ಟ್ 200 ರೂಪೀಸ್ 200 ರೂಪಾಯಿನ ನಾವು ಒಂದು ಕೆ ಜಿಗೆ ನಾವು ಮಾರಾಟ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಏನು ಕಷ್ಟಪಡ್ದೇ ನಾವು ಇವತ್ತು ಕೂಡ ಒಂದು ಆದಾಯ ಗಳಿಸೋ ಒಂದು ಮೂಲ ಯಾವುದಪ್ಪ ಅಂದರೆ ಅಣಬೆ ಬೇಸಾಯ ಕೂಡ. ಆಮೇಲೆ ಈ ಅಗ್ರಿಕಲ್ಚರ್ ವೇಸ್ಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಉಪಯೋಗಿಸ್ಕೊಂಡು ನಾವು ಆರಾಮಾಗಿ ಇವತ್ತು ಅಣಬೆ ಬೇಸಾಯನ ಮಾಡ್ಬೋದು. ಅಂದರೆ ಒಂದು ಕೋಣೆಯಲ್ಲಿ ಅಂದಾಜು ತೀರಾ ಜಾಸ್ತಿನೂ ಬೇಡ ತೀರಾ ಕಡಿಮೆ ಅನ್ನೋದು ಬೇಡ, ಎಷ್ಟು ಉತ್ಪಾದನೆ ಮಾಡಬಹುದು ಸರ್? ಅದು ಏನಾಗುತ್ತೆ ಅಂದ್ರೆ ನಾವು ಇವಾಗ ಮಾರ್ಕೆಟ್ ಲಿಂಕೇಜ್ ಬೇಕಾಗ್ತದೆ. ಇದಕ್ಕೆ ಮಾರ್ಕೆಟ್ ಲಿಂಕೇಜ್ ನಾವು ಯಾಕೆ ತಗೋದು? ಇವಾಗ ನಮಗೆ ದಿನಕ್ಕೆ ಒಂದು ಹೋಟೆಲ್ ಒಳಗೆ ಲಿಂಕ್ ತಗೊಂತೀವಿ ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಲೋಕಲ್ ಮಾರ್ಕೆಟ್ ಒಳಗೆ ಲಿಂಕ್ ತಗೊಂತೀವಿ ಅಂತ ಇಟ್ಕೊಳ್ಳಿ. ನಮ್ಮ ಪ್ರೊಡಕ್ಷನ್ ಎಷ್ಟಿರಬೇಕು ಅಂತಂದ್ರೆ ಅವ್ರಿಗೆ ನಮಗೆ ಡಿಮ್ಯಾಂಡ್ ಎಷ್ಟಿರ್ತದೋ ಆ ಡಿಮ್ಯಾಂಡ್ಗೆ ತಕ್ಕಷ್ಟು ನಾವು ನಮ್ಮ ರೂಮ್ನಲ್ಲಿ ಆತರ ಬೆಳ್ಕೋಬೇಕು. ಅದನ್ನ ಬ್ಯಾಚ್ ವೈಸ್ ಮಾಡ್ಕೋಬೇಕು. ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ ನಾಳೆ ಮತ್ತೆ ಹಾರ್ವೆಸ್ಟ್ ಮಾಡಂಗೆ, ಅಂದ್ರೆ ಬ್ಯಾಚ್ ವೈಸ್ ಇವತ್ತು ಮಾಡಿದ್ದನ್ನ ಮತ್ತೆ ಒಂದೆರಡು ದಿನ ಅಥವಾ ಒಂದಿನ ಗ್ಯಾಪ್ ಇಟ್ಬಿಟ್ಟು ಮತ್ತೆ ಇನ್ನೊಂದು ಬ್ಯಾಚ್ ಮಾಡೋದು, ಮತ್ತೆ ಇನ್ನೆರಡು ದಿನ ಬಿಟ್ಟು ನಮಗೆ ಅದು ಕಂಟಿನ್ಯೂಸ್ ಆಗಿ ಅರೆಸ್ಟ್ ಮಾಡಂಗಿರ್ಬೇಕು. ಈಗೇನು ಫಸ್ಟ್ ಬ್ಯಾಚ್ ಮಾಡಿರ್ತೀವಲ್ಲ 4 ದಿನಗಳ ತನಕ ನಾವು ಅರೆಸ್ಟ್ ಮಾಡ್ಬೋದು, ಅದು ಬರ್ತಾನೆ ಇರುತ್ತೆ. ಸೊ ಹಿಂಗಿದ್ವಿ ಒಂದು 4 ಬ್ಯಾಚ್ ಅಂದ್ರೆ 4 ಸಲ ಕಟಾವ್ ಮಾಡ್ಬೋದು ಒಂದ್ರೊಳಗೆ ನಾವು ಮಾಡಿದ್ರಾಗ. ಸೊ ಹಾಗಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಫಸ್ಟ್ನೇ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಮಾಡ್ತಿರ್ತೀವಲ್ಲ, ಸೆಕೆಂಡ್ ಬ್ಯಾಚ್ ಮಾಡೋ ಟೈಮಲ್ಲಿ 4 ದಿನ ಗ್ಯಾಪ್ ಕೊಟ್ಕೊಂಡು ನಮಗೆ ಬೇಡಿಕೆಗೆ ಅನುಗುಣವಾಗಿ ನಾವು ಉತ್ಪಾದನೆ ಮಾಡಬೇಕು. ಈಗ ಒಂದೊಂದು ಹೋಟೆಲ್ ಒಳಗೆ ನನಗೆ ದಿನಕ್ಕೆ 5 ಕೆಜಿ ಸಾಕಂತ ಹೇಳ್ತಾರೆ, ಇನ್ನೊಂದು ಕಡೆ 5 ಕೆಜಿ ಸಾಕಂತಾರೆ. ಸೊ ನಮಗೆ ದಿನಕ್ಕೆ 10 ಕೆಜಿ ಉತ್ಪಾದನೆ ಆದ್ರೆ ಸಾಕಪ್ಪ ಅಂತಂದ್ರೆ ಆ 10 ಕೆಜಿಗೆ ಎಷ್ಟು ಉತ್ಪಾದನೆ ಬೇಕಲ್ಲ ಅಷ್ಟು ಬ್ಯಾಗ್ಗಳನ್ನ ನಾವು ಮಾಡ್ಕೋಬಹುದು. ಎಷ್ಟು ಬ್ಯಾಗ್ ಹಾಕಿದ್ರೆ 10 ಕೆಜಿ ಬರ್ಬೋದು? ಒಂದು ಕೆಜಿಗೆ ಏನಿಲ್ಲ ಅಂತಂದ್ರೂ ನಾವು ಒಂದು ಬ್ಯಾಗಿಂದ ಎಷ್ಟು ಬರ್ಬೋದು? ಒಂದು ಬ್ಯಾಗಿಂದ ಒಂದು 2 ಕೆಜಿ 3 ಕೆಜಿ ಅಂತ ಬರುತ್ತೆ. 2-3 ಕೆಜಿ 100% ನಾವು ತಗೋಬಹುದು. ಆಮೇಲೆ ಇಲ್ಲಿಗೆ ಸ್ವಲ್ಪ ಡಿಮ್ಯಾಂಡ್ ಅಪ್ ಅಂದ್ರೆ ಕಪ್ಪು ಚಿಪ್ಪೆ ಅಣಬೆ ಮತ್ತೆ ಆಯಿಸ್ಟರ್ ಮಶ್ರೂಮ್, ಸೊ ಈ ತರ ಬಟರ್ ಮಶ್ರೂಮ್ ಸ್ವಲ್ಪ ಬೇಡಿಕೆ ಜಾಸ್ತಿ ಇರೋದ್ರಿಂದ ಸೊ ಅದನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಆಯಿಸ್ಟರ್ ಮಶ್ರೂಮ್ ಕೂಡ ಮಾಡ್ಕೋಬಹುದು. ಸೊ ಅದು ಕೂಡ ತುಂಬಾ ಇಲ್ಲಿ ಈ ಒಂದು ಕ್ಲೈಮೇಟ್ಗೆ ಸೂಕ್ತ ಅಂತಾನೆ ಹೇಳಬಲ್ಲೆ ನಾನು. ಸೊ ಇದು ಆಮೇಲೆ ನಮಗೆ ಇದು ಸೇಲ್ ಆಗ್ಲಿಲ್ಲಪ್ಪ ಒಂದು ವೇಳೆ ಇದು ನಾವು ಈಗ ನಾವೇನು ಕಟಾವ್ ಮಾಡ್ತೀವಿ ಸೇಲ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಸೋಲಾರ್ ಡ್ರೈಯಲ್ಲಿ ಅಥವಾ ಬಿಸಿಲಿಗೆ ಅಥವಾ ಎಲೆಕ್ಟ್ರಿಕ್ ಡ್ರೈಯಲ್ಲಿ ಒಣಗಿಸ್ಕೊಂಡು ಅದನ್ನ ಕೆಜಿಗೆ 1,000 ರೂಪಾಯಿಗೆ ನಾವು ಮಾರಾಟ ಮಾಡಬಹುದು. ಅಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ. ಸೊ ಯಾಕಂದ್ರೆ ನಮ್ಗೆ ಯಾವಾಗ ಬೇಕಲ್ಲ ಅವಾಗ ಉಪಯೋಗಿಸಬಹುದು ನಾವು ಡ್ರೈ ಮಾಡಿ ಇಟ್ಕೊಂಡ್ರೆ. ಸೊ ಹಾಗಾಗಿ ಡ್ರೈಡ್ ಒನ್ಗೆ ತುಂಬಾ ಬೇಡಿಕೆ ಇದೆ. ಹಸಿದಕ್ಕಿಂತ ಡ್ರೈಗೆ, ಡ್ರೈಡ್ಗೆ ಬಹಳ ಜಾಸ್ತಿ. ಅಂದ್ರೆ ಇವಾಗ ನಮಗೆ ಮಾರ್ಕೆಟ್ ಇಲ್ಲಪ್ಪ ಅಂತಂದಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿ ಡ್ರೈಡ್ ನಾವು ಒಣಗಿಸೋದಕ್ಕೆ ಹೋಗೋದು ಒಳ್ಳೇದು ಈಗ ಡಿಮ್ಯಾಂಡ್ ಇಲ್ಲ ಅಂದಾಗ. ಸೊ ಈಗ ಮಾರ್ಕೆಟಿಂಗ್ ಬಗ್ಗೆ ಅದ್ರ ಬಗ್ಗೆ ನಿರ್ಚನೆ ಮಾಡೋದು ನೆಸೆಸಿಟಿ ಇಲ್ಲ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಇರೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ಚೆನ್ನಾಗಿರೋದ್ರಿಂದ ಔಷಧಿ ಗುಣಗಳು ಇರೋದ್ರಿಂದ ಸೊ ಎಲ್ಲರಿಗೂ ಅವೇರ್ನೆಸ್ ಇರೋದ್ರಿಂದ ಎಲ್ಲರೂ ಪರ್ಚೇಸ್ ಮಾಡ್ತಾರೆ, ತಿಂತಾರೆ. ಸೊ ಅಣಬೆ ಬೇಸಾಯನ ಮಾಡಲಿಕ್ಕೆ ತುಂಬಾ ಸೂಕ್ತವಾದ ಸಮಯ. ಒಂದು ವೇಳೆ ನಾವು ಇವತ್ತು ಮಾರಾಟ ಆಗಲಿಲ್ಲ, ನಾಳೆ ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಥವಾ ನಾಳೆ ತೊಂಬ ಅಂತ ಹೇಳಿರ್ತಾರೆ ಒಂದು ಹೋಟೆಲ್ನಲ್ಲಿ, ಅಥವಾ ಒಂದು ವಾರ ಬಿಟ್ಟು ತುಂಬ ಅಂತ ಹೇಳ್ತಾರೆ, ಹಂಗೆ ಪ್ರಿಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಹೌದು, ಈ ಗಾಡಿಬೇನ ನಾವು ಸರಿಯಾದ ಇದು ರೀತಿಯೊಳಗೆ ಪಾಲಿಥಿನ್ ಕವರ್ಸಲ್ಲಿ ಕ್ಲೀನಾಗಿ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡು ರೆಫ್ರಿಜರೇಟರ್ ಇಟ್ಕೊಂಡ್ರೆ ಸುಮಾರು 4 ದಿನಗಳವರೆಗೆ ನಾವು ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ಇವತ್ತು ಸೇಲ್ ಆಗಲಿಲ್ಲ ಅಂದರೆ ಇನ್ನು 2-3 ದಿನ ಬಿಟ್ಟು ನಾವು ಸ್ಟೋರ್ ನಮ್ಮ ಹತ್ರ ರೆಫ್ರಿಜರೇಟರ್ ಇದ್ದರೆ ನಾವು ಆ ಥರ ಅದರೊಳಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡು ನಾವು ಅವ್ರಿಗೆ ಯಾವಾಗ ಬೇಕಾಗುತ್ತಲ್ಲ ಅವಾಗ ನಾವು ಸೇಲ್ ಮಾಡ್ಬೋದು, ತೊಂದರೆ ಇಲ್ಲ. 3-4 ಡೇಸ್ ಇದು ಬಹಳ ಬೇಗ ಕೆಡುವಂತಹ ಪದಾರ್ಥ ಇದು, ನಾವು ಬಹಳ ದಿನಗಟ್ಟಲೆ ಇಡ್ಲಿಕ್ಕೆ ಬರೋದಿಲ್ಲ. ಹಾರ್ವೆಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ನಾವು ಇದನ್ನ ಉಪಯೋಗಿಸಬೇಕಾಗ್ತದೆ. ನಮಗೆ ಜಸ್ಟ್ 3-4 ಡೇಸ್ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಅಷ್ಟೇ ಇದನ್ನ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಅದ್ರ ಫ್ಲೇವರು ಅರೋಮಾ ಟೇಸ್ಟ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹೋಟೆಲ್ ಅಥವಾ ಕೆಲವೊಂದಿಷ್ಟು ಜನರು ಮುದ್ದಾಂ ಬಯಸಿ ಬೇಡಿಕೊಂಡು ತಿಂತಾರೆ ಇದನ್ನ, ಅಂತವ್ನ ಗುರುತಿಸ್ಬೇಕು. ನಾವು ಇನ್ನೇನು ಅದನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಅಂದಾಗ ಅಂತವ್ರನ್ನ ಗುರುತಿಸಿ ಅವರಿಗೆ ಮುಟ್ಸು ಹಾಗೇನು ಕೂಡ ನೋಡ್ಕೊಳ್ಳೋದು ಒಳ್ಳೇದು. ಸರ್ ನಾವು ಮೊದಲೇ ನಾವು ಯಾವುದೇ ಒಂದು ಮಾಡ್ತೀವಿ ಅಂತಂದಾಗ ನಾವು ಮೊದಲು ಅದಕ್ಕೆ ಮಾರ್ಕೆಟ್ ಏನಿದೆ, ಎಲ್ಲಿದೆ ಮಾರ್ಕೆಟು, ಅದನ್ನು ನಾವು ಎಲ್ಲಿ ಮಾರಾಟ ಮಾಡ್ಬೋದು ಮೊದಲು ನಾವು ಅದನ್ನು ಕಂಡು ಇಟ್ಕೋಬೇಕು. ಅದನ್ನು ನಾವು ಮಾರ್ಕೆಟ್ ಲಿಂಕೇಜ್ ಇಲ್ಲದೆ ಅಥವಾ ಮಾರ್ಕೆಟ್ ಇಲ್ಲದೇ ನಾವು ಬೆಳೆದ್ವಿ ಅಂತಂದರೆ ಏನಾಗ್ತದೆ, ನಾವು ಸಾಕಷ್ಟು ಇದ್ರಾಗೇನು ಭಾಳ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಇದ್ರಾಗೇನು ಇನ್ವೆಸ್ಟ್ಮೆಂಟ್ ಏನಿಲ್ಲ. ಬಟ್ ಏನಪ್ಪ ಅಂತಂದರೆ ಬೆಳೆದ ನಂತರ ಅದು ಮಾರ್ಕೆಟ್ ಆಗಿಲ್ಲ ಅಂದರೆ ನಾವು ಆಟೋಮೆಟಿಕಲಿ ನಮ್ಮ ಬೇಜಾರಾಗೇ ಆಗ್ತದೆ. ಸೊ ಹಾಗಾಗಿ ಏನಪ್ಪ ಅಂದರೆ ಲೋಕಲ್ ಮಾರ್ಕೆಟ್ ಸರ್, ಇಲ್ಲಂತೂ ತೊಂದರೆ ಇಲ್ಲ. ಸೊ ಲೋಕಲ್ ಮಾರ್ಕೆಟ್ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಇಲ್ಲಿ ಸಿರಿಸಿಯಲ್ಲಿನೇ ಸಾಕಷ್ಟು, ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಎಲ್ಲಿ ಎಲ್ಲಿ ಬೆಳೆದ್ರು ಕೂಡ ಸಿದ್ದಾಪುರ ಸಾಕಷ್ಟು ತಾಲೂಕುಗಳಲ್ಲಿ ಏನಾಗ್ತವೆ ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇಲ್ಲೇ ಲೋಕಲ್ ಆಗಿ ತಗೊಳ್ಳಿ, ಇಲ್ಲಿ ಸಿರಿಸಿಯಲ್ಲಿನೇ ಸುಪ್ರಿಯ ಹೋಟೆಲ್ ಇದೆ. ಸೊ ಇಂಥ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಹೋಟೆಲ್ಗಳು ಇರ್ತಾವಲ್ಲ, ಸೊ ಆಮೇಲೆ ಸೂಪರ್ ಮಾರ್ಕೆಟ್ಗಳು ಇರ್ತವೆ, ವೆಜಿಟೇಬಲ್ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ ಇದೆ. ಸೊ ಅಂಥವ್ರ ಹತ್ರ ಮೊದಲು ಹೋಗಿ ಮಾತಾಡ್ಕೋಬೇಕು, ಸರ್ ನಾನು ಅಣಬೆ ಬೇಸೆ ಮಾಡ್ತಾ ಇದ್ದೀನಿ, ನಿಮಗೆ ಇದ್ದದ್ದೇನೋ ಡಿಮ್ಯಾಂಡ್ ಇದೆಯಾ, ನಾನು ಎಷ್ಟು ನಿಮಗೆ ಸಪ್ಲೈ ಮಾಡಬೇಕು, ನೀವು ಎಷ್ಟು ದಿನಕ್ಕೆ ತಗೊಂತೀರಾ ಅಂತೇಳಿ ಮೊದಲು ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಅವ್ರ ಜೊತೆ ಪ್ರೈಸ್ ಫಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕನುಗುಣವಾಗಿ ನಾವು ಅವ್ರಿಗೆ ಸಪ್ಲೈ ಮಾಡಬೇಕು. ಈ ರೀತಿ ನನಗನಿಸಿದ ಪ್ರಕಾರ ಇಲ್ಲಿ ಲೋಕಲ್ ಆಗಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ. ಸೊ ಆರಾಮಾಗಿ ಈಸಿಯಾಗಿ ಮಾರ್ಕೆಟ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಮೊದಲು ಅವ್ರ ಜೊತೆ ಮಾತಾಡ್ಕೊಂಡು ಮಾರಾಟ ಮಾಡೋದು ಅಥವಾ ಬೆಳೆಯೋದು ಒಳ್ಳೇದು. ಒಂದು 10-15 ಸಾವಿರ ರೂಪಾಯಿ ಆದ್ರೂ ಸಿಗ್ಬೋದು ಈ ರೀತಿ. ಸರ್, ಇದನ್ನ ನಾವು ಹೆಂಗೆ ಉತ್ಪಾದನೆ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಒಂದು ಕೆಜಿಗೆ ನಾನು ಹೇಳಿದ್ನಲ್ಲ, ಸೊ 200 ರೂಪೀಸ್ ಅಂತಂದ್ರೆ 10 ಕೆಜಿಗೆ 1,000 ರೂಪಾಯಿ ಆಗೇ ಹೋಯ್ತು. ಸೊ ನಮಗೆ ಅದರಲ್ಲಿ ಖರ್ಚು ನಾವು ಮ್ಯಾಕ್ಸಿಮಮ್ ಅಂತಂದ್ರೆ 300 ರೂಪೀಸ್ ಅಥವಾ ಅಷ್ಟೇ. ನಾವು ಏನು ಅಣಬೆ ಬೀಜ ಅಂತ ತರಿಸ್ಕೊಳ್ತೀವಲ್ಲ ಅದಕ್ಕಷ್ಟೇ ಖರ್ಚಾಗುತ್ತೆ. ಅಣಬೆ ಬೀಜಯ ಒಂದು ಕೆಜಿಗೆ 150 ರೂಪಾಯಿ ಏನಿದೆ, 1 ಕೆಜಿಯಿಂದ ಸುಮಾರು ನಾವು ನಾನು ಅವಾಗಲೇ ಹೇಳ್ದಂಗೆ ಒಂದು 10 ಕೆಜಿ ಅಂತೂ ಉತ್ಪಾದನೆ ಮಾಡ್ಬೋದು. 10 ಕೆಜಿಗಿಂತ ಜಾಸ್ತಿನೂ ಉತ್ಪಾದನೆ ಮಾಡ್ಬೋದು. ನಾನು ಸ್ವಲ್ಪ ಕಡಿಮೆನೇ ಹೇಳ್ತಾ ಇದ್ದೀನಿ. ಅಷ್ಟು ಉತ್ಪಾದನೆ ಮಾಡಿ ಇದರಲ್ಲಿ ಒಳ್ಳೆ ಆದಾಯನಂತೂ ಗಳಿಸ್ಬೋದು ಸರ್. ಇದರಲ್ಲಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು, ಯಾಕಂದ್ರೆ ಅದು ತಂಪಲ್ಲೇ ಇರುತ್ತೆ, ತಂಪು ವಾತಾವರಣ ಒಂದು ರೀತಿಯಿಂದ ರೋಗಾಣುಗಳಿಗೆ ಆಹ್ವಾನ ನೀಡುವಂಥ ವಾತಾವರಣ. ಆ ಸಂದರ್ಭದೊಳಗೆ ಆ ಕೋಣಿಯೊಳಗೆ ಹೋಗುವಾಗ ಇದನ್ನ ಗಮನಿಸಬೇಕು, ಎಷ್ಟು ಎಚ್ಚರಿಕೆ ವಹಿಸಬೇಕು ಅಂತವು ಏನಾದರೂ ಇರುತ್ತಾ? ಸೊ ಮೊದಲು ನಾವು ರೂಮ್ ಮೊದಲು ಸ್ವಚ್ಛವಾಗಿಟ್ಕೋಬೇಕಿಲ್ಲಿ. ಆ ರೂಮ್ ಏನಾದರೂ ಸ್ವಲ್ಪ ಕಂಟಾಮಿನೇಷನ್ ಆಯಿತು ಅಂದರೆ ನಿಮಗೆ ಅಣಬೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಆ ರೂಮಲ್ಲಿ ನಾವೇನು ಅಣಬೆ ಬೇಸ ಮಾಡ್ತಿರ್ತಲ್ಲ ಆ ರೂಮಲ್ಲಿ, ಬಿಫೋರ್ ನಾವು ಆ ರೂಮ್ನ ಸ್ವಚ್ಛ ಮಾಡ್ಕೋಬೇಕು. ಅದೊಂದು ಕೆಮಿಕಲ್ ಬರ್ತದೆ, ಆ ಕೆಮಿಕಲ್ ಸ್ಪ್ರೇ ಮಾಡ್ಕೋಬೇಕು. ಅದೆಲ್ಲ ಮಾಡಿಕೊಂಡ ನಂತರ ಎಲ್ಲರೂ ಮುಟ್ಟೋದಲ್ಲ ಅದನ್ನು. ಸೊ ಒಬ್ಬರು ಯಾರಾದರೂ ಮ್ಯಾನೇಜ್ ಮಾಡ್ತಾ ಇರ್ತೇವಲ್ಲ ಅವರಷ್ಟೇ ಮ್ಯಾನೇಜ್ ಮಾಡಬೇಕು ಸುಮ್ಮನೆ. ಆಮೇಲೆ ಅದರ ಜೊತೆಗೆ ಹೈಜೆನಿಕ್ ಎಷ್ಟು ಮೇಂಟೈನ್ ಮಾಡ್ತೇವಲ್ಲ ಅಷ್ಟು ನಮಗೆ ಇಳುವರಿ ಜಾಸ್ತಿ ಬರ್ತದೆ. ಇಲ್ಲಿ ಸ್ವಲ್ಪ ಕಂಟಾಮಿನೇಷನ್ ಆದ್ರೂ ನಮಗೆ ಇಳುವರಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಈ ಒಂದು ಬೀಜ ತರಿಸ್ಕೊಳ್ತೀವಿ, ಆ ಬೀಜ ತರಿಸ್ಕೊಂಡಿದ್ದು ಆಮೇಲೆ ಇಮಿಡಿಯೇಟ್ ಆಗಿ ಅದನ್ನು ಮಾಡ್ಬೇಕಾಗತ್ತೆ. ನಾವು ಆ ಬೀಜ ತರಿಸ್ಕೊಂಡ್ರ ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಇಟ್ಟು ಎಲ್ಲಿ ಬೇಕಲ್ಲಿ ಅದನ್ನು ಮುಟ್ಟಿ ಅದನ್ನ ಮತ್ತೆ ಅದು ಕಂಟಾಮಿನೇಷನ್ ಆಯಿತು ಅಂದ್ರೆ, ಬೀಜ ಕಂಟಾಮಿನೇಷನ್ ಆಯ್ತು ಅಂದ್ರೆ ಮತ್ತೆ ನಮಗೆ ಅಣಬೆ ಬೇಸಾಯ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾವೇನು ಬೀಜ ತರಿಸ್ಕೊಂತೀವಲ್ಲ, ಸೊ ಅಲ್ಲಿಂದ ತಂದ ನಂತರ ಅಷ್ಟು ಬೆಳೆಯವರೆಗೂ ಈ ಅಣಬೆ ಬೇಸಾಯ ಮಾಡ್ಲಿಕ್ಕೆ ಭಾಳ ಸೂಕ್ಷ್ಮತೆ ಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಹೈಜೆನಿಕ್ ನಾವು ಒಂದೇ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಸ್ವಚ್ಛತೆ ಕಾಪಾಡ್ಕೋಬೇಕು. ಸ್ವಚ್ಛತೆ ಕಾಪಾಡ್ಕೊಂಡಷ್ಟು ನಮಗೆ ಅಣಬೆಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ತಗೋಬಹುದು. ಎಷ್ಟು ದೊಡ್ಡ ಪ್ಲಾಸ್ಟಿಕ್ ಬ್ಯಾಗ್ ಅದು? ಸರ್, ಕೆಜಿಗೆ ಅದೇನು ಭಾಳ ಖರ್ಚಾಗೋದಿಲ್ಲ. ಸೈಜ್ ಇದಕ್ಕೆ ಅದು ಪರ್ಟಿಕ್ಯುಲರ್ ಮಶ್ರೂಮ್ ಬೆಳಿಲಿಕ್ಕೆ ಅಂತಲೇ ಇದಾವೆ ಸೈಜ್. ಅದು ನಾನು ಬೇಕಾದ್ರೆ ಹೇಳ್ತೀನಿ ನಿಮಗೆ ಆ ಸೈಜ್ನ. ನಮಗೆ ಮಶ್ರೂಮ್ ಪಾಲಿಥಿನ್ದು ಅಂತಂದ್ರೆ ಮಶ್ರೂಮ್ ಬೆಳಿಲಿಕ್ಕೆ ಪಾಲಿಥಿನ್ ಕವರ್ಸ್ ಕೇಳಿದ್ರೆ ಕೊಡ್ತಾರೆ, ಮಾರ್ಕೆಟಲ್ಲಿ ಸಿಗುತ್ತೆ. ಇನ್ನು ಹೆಚ್ಚಿಂದು ಏನೇನು ಹೇಳಲಿಕ್ಕೆ ಬಯಸ್ತೀರಿ? ಬಟ್ ಇದೇನಪ್ಪ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ನಮಗೇನು ಕೆಲಸ ಇಲ್ಲ ಅಂತ ಅನ್ನೋರಿಗೆ, ಮತ್ತು ಯುವಕರು ಇರ್ತಾರೆ ಸಮ್ ಟೈಮು, ಅವ್ರಿಗೇನಪ್ಪ ಅಂದರೆ ನಮಗೇನು ಕೆಲಸ ಇಲ್ಲ ಅಥವಾ ನಮಗೆ ಬೇರೆ ಕಡೆಯಲ್ಲಿ ಇಲ್ಲಿ ಮನೆಯಲ್ಲೇ ಮನೆಗೆ ಏನಾದರೂ ಒಂದು ಮಾಡ್ಕೋಬೇಕು ಅನ್ನೋರಿಗೆ ಅಥವಾ ಸ್ವಸಹಾಯ ಸಂಘಗಳಿಗೆ ಅವ್ರಿಗೆ ಒಂದು ವಿಚಾರ ಏನು ಹೇಳ್ತೀನಪ್ಪ ಅಂದರೆ, ಸೊ ಅಣಬೆ ಬೇಸಾಯನ ಮನೆಯಲ್ಲೇ ಕೂತ್ಕೊಂಡು ಖರ್ಚಿಲ್ಲದೆ ಸೊ ಆದಾಯ ಒಂದು ಗಳಿಸುವಂಥ ಒಂದು ಆ್ಯಕ್ಟಿವಿಟಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ಯಾರಿಗಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನನ್ನ ಹೆಸರು ಇಲ್ಲಿ ಡಾಕ್ಟರ್ ವಿ ಅಂತೇಳಿ ನನ್ನ ಹೆಸರು, ನಾನು ಬಂದು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು, ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆಮೇಲೆ ಅವ್ರು ಬೆಳೆಯೋವರೆಗೂ ನನ್ನ ಜೊತೆಗೆ ಬೇಕಾದರೆ ಇದ್ದೋದು ಯಾವ ರೀತಿ ಬೆಳಿಬೇಕು ಏನು ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನನ್ನದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಒಳ್ಳೆಯದು ಡಾಕ್ಟರ್ ರವಿ ಅವರೇ, ಅಣಬೆ ಬೇಸಾಯ ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಅಣಬೆ ಬೇಸಾಯ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ರವಿ ವಾಯ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಿಗಿ. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ, ಶುದ್ಧತಾ ಝಲಕ್ತೀ ಥೀ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. पहली वाली बात कहा, परंतु सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪೌಷ್ಟಿಕ ಕೈತೋಟದ ಕುರಿತು ಮಾಹಿತಿ ನೀಡುತ್ತಾರೆ ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವಂತಹ ಡಾ ರವಿ ವಾಯ್.

ವೈರಸ್ ವಿರುದ್ಧ ನಾವು ಹೋರಾಟ ಮಾಡ್ಬೋದು. ಈ ಜೀವಸತ್ವ ಸಿ ಅಂಶ ಅಂದ್ರೆ ಉಳಿ ಪದಾರ್ಥಗಳು ಏನಂತ ಹೇಳ್ತೀವಲ್ಲ, ಈ ಉಳಿ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಅದು ಜೀವಸತ್ವ ಸಿ ಅಂಶ ಜಾಸ್ತಿ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಆಮೇಲೆ ದಿನನಿತ್ಯ ಏನಪ್ಪಾ ಅಂತಂದ್ರೆ ಬೆಳಗಿನ ಸಮಯದಲ್ಲಿ ಕಷಾಯಗಳನ್ನ ಮನೆಯಲ್ಲೇ ತಯಾರಿ ಮಾಡಿ ಕುಡಿಯಿರಿ. ಇದರಿಂದ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಮುಂಡಗೋಡ ತಾಲೂಕು ಸಂಬಂಧಪಟ್ಟಂಗೆ ಒಂದ್ ಎರಡು ವಿಲೇಜ್ ಅಲ್ಲಿ ಕೊಟ್ಟಿದೀವಿ. ಸೊ ಮತ್ತೆ ಈಗ ಮತ್ತೆ ಬೇರೆ ವಿಲೇಜ್ ಅಲ್ಲಿ ನೋಡ್ತಾ ಇದೀವಿ. ಸೊ ಆ ವಿಲೇಜ್ ಅಲ್ಲಿ ಕೂಡ ಅವ್ರಿಗೆ ಒಂದು 60 ಜನಕ್ಕೆ ಆಗುವಷ್ಟು 60 ಜನಕ್ಕೆ ಮತ್ತೆ ಬೀಜ ಮತ್ತೆ ಸಸಿಗಳನ್ನ ನಾವು ವಿತರಣೆ ಮಾಡ್ತೀವಿ. ನಮ್ಮ ಕಡೆಯಿಂದ ನಾವು ಅದು ಕ್ರಿಯಾ ಯೋಜನೆ ಕೊಟ್ಟಿದೀವಿ, ಅದು ಸ್ಯಾಂಕ್ಷನ್ ಆಗಿ ಬಂತು ಅಂದ್ರೆ ಮತ್ತೆ ನಾವು ರೈತರಿಗೆ ನಾವು ಅದನ್ನ ಕೊಡ್ತೀವಿ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪೌಷ್ಟಿಕ ಕೈತೋಟದ ಕುರಿತು ಮಾಹಿತಿ ನೀಡಿದವರು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಡಾಕ್ಟರ್ ರವಿ ವಾಯಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಣ್ಯ ಉತ್ಪನ್ನಗಳು ಮತ್ತು ಮೌಲ್ಯವರ್ಧನೆ ಈ ವಿಷಯವಾಗಿ ಸಿರಿಸಿಯ ಅರಣ್ಯ ಉತ್ಪನ್ನಗಳು ಹಾಗೂ ಮೌಲ್ಯವರ್ಧನೆ ಇಲಾಖೆ ಅರಣ್ಯ ಮಹಾವಿದ್ಯಾಲಯದ ಹನುಮಂತ್ ಎಂ ಅವರೊಂದಿಗೆ ಸಂದರ್ಶನವಿದೆ. ನಂತರ ಸಾವಯವ ಕೃಷಿ ಕುರಿತು ವಿಲಾಸ್ ಶಿವಪ್ಪ ಕಂಬ್ಳೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಕೇಳುಗರೆ, ಗಮನಿಸಿ, ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಬೇಗಾರದ ಶ್ರೀ ಮಾತಾ ಸ್ವಸಹಾಯ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಫ್ಲೋರಿನ್ ರೋಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಕೇಳುಗರೆ, ಈ ರಾತ್ರಿ 9:30 ನಮ್ಮ ನಿಲಯದಿಂದ ಯಕ್ಷಗಾನ ತಾಳಮದ್ದಲೆ ಪ್ರಸಾರವಾಗಲಿದೆ. ಪ್ರಸಂಗ ಶ್ರೀಕೃಷ್ಣ ತುಲಾಭಾರ ನಡೆಸಿಕೊಡುತ್ತಾರೆ ಯಶಸ್ವಿ ಕಲಾರಂಗದ ಸದಸ್ಯರು. ಈ ರಾತ್ರಿ 9:00 ಹಿಂದಿ ಚಿತ್ರಗೀತೆಗಳನ್ನು ಕೇಳುವರಿ. 7:45 ಜಗಜಿತ್ ಸಿಂಗ್ ಹಾಗೂ ಚೈತ್ರ ಸಿಂಗ್ ಹಾಡಿರುವ ಗಜಲ್ಸ್ಗಳು ಪ್ರಸಾರವಾಗುವು. ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಜಾನಪದ ಸಂಗೀತ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ವಿಶ್ವ ಕೌಶಲ್ಯ ದಿನದಂದು ಕರ್ನಾಟಕದ 17-22 ವಯೋಮಾನದ ಯುವಕ ಯುವತಿಯರಿಗೆ ವಿಶ್ವಮಟ್ಟದ ಸ್ಪರ್ಧೆಗೆ ಆಹ್ವಾನ. 2024 ಫ್ರಾನ್ಸ್ನ ಲಿಯೋನ್ನಲ್ಲಿ ವಿಶ್ವ ಕೌಶಲ್ಯ ಸ್ಪರ್ಧೆ ನಡೆಯುತ್ತಿದ್ದು ಐಟಿ, ಫ್ಯಾಷನ್, ಡಿಸೈನಿಂಗ್, ಆಭರಣ ಕಲೆ ಹೀಗೆ 54 ಕೌಶಲ್ಯಗಳಿಗೆ ನಡೆಯುವ ಸ್ಪರ್ಧೆಗೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ನಡೆಯುತ್ತಿದೆ. ಯಾವುದೇ ವಿದ್ಯಾರ್ಹತೆ ಇಲ್ಲ. ಕೌಶಲ್ಯ ಹೊಂದಿದ್ದರೆ ನಿಮ್ಮ ಕೌಶಲ್ಯದ 3 ನಿಮಿಷಗಳ ವಿಡಿಯೋವನ್ನು kaushalkar.com August 30 ಅಪ್ಲೋಡ್ ಮಾಡಿ ಕರ್ನಾಟಕವನ್ನು ವಿಶ್ವ ಕೌಶಲ್ಯ ರಾಜಧಾನಿ ಮಾಡೋಣ. ಪ್ರಕಟಣೆ ಕೌಶಲ್ಯಾಭಿವೃದ್ಧಿ ನಿಗಮ, ಬೆಂಗಳೂರು. ಕೇಳುಗರೆ, ಇಂದಿನ ನಮ್ಮ ಜಾನಪದ ಸಂಗೀತದಲ್ಲಿ ಶ್ರೀಮತಿ ನಾರಾಯಣಿ ಬಿಳಿಯಾಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಸುಳಿದೇವ ತಮ್ಮ ಶುಕ್ರ ದೇವ ಅವರಮಲ್ಲೊಂದು ತೀರ ಕೊಲಿಸುವೆ ಸುವಿಲ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಸುರಮಲ್ಲೊಂದು ತಿರುಕೊಳು ಸಿರಿಯಲ ದೇವಿ ಏಳು ಸೇರಿಡವ ತಳಗಿಂಡೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಏಳು ಸೇರಿಡವ ತಳಗಿಂಡಿ ತಡ ಕಂಡೆ ಸಿರಿಕೊಳಿ ಕೊಟ್ಟಗೆ ನಡೆಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಹಿಂದಿನ ಕರದಳೆ ಉಂಡಿನು ಕರದಳೆ ಕರವರಂಗೆ ಕುಳು ತಳೆಸುವೆ ಸುವಿಲೆ ಅನ್ನಿ ಕಾರವದಕ್ಕೆ ಕುಳತಾಳೆ ಸಿರಿ ದೇವಿ ಕೆಂಬು ತುಂಬಾಳ ಕಾರದಾಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಕೆಂಬು ತುಂಬಾಳ ಕರದಾಳೆ ಸಿರಿ ದೇವಿ ತನ್ನರಾರ ಮನಗೆ ಬರುವಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ನಾರ ಮನಗೆ ಬರವಾಳ ಸಿರಿ ದೇವಿ ಸಿಕ್ಕದ ಮೇ ನಾರ ಮೊಡಗಳ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ್ನ ಮೇ ನಾರ ಮೊಡಗಳ ಸಿರಿ ದೇವಿ ಸಿರ್ಕೊಳಿ ಕೊಟ್ಟಗೆ ಬರವಾಳ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಕೊಟ್ಟಗೆ ಬರವಾಳ ಸಿರಿ ದೇವಿ ಕೌಲಿ ಬಿಡವದಕ್ಕೆ ನಡೆದಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಸಿನು ಬಿಟ್ಟಳೆ ಉಂಡಿನು ಬಿಟ್ಟಳೆ ಕೌಲಿ ಬಿಟ್ಟಳಕ್ಕೆ ನಡೆದಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಕೌಲಿ ಬಿಟ್ಟೊಲಕೆ ನಡವನ್ನು ಸಿರಿ ಕೌಲಿ ಆಗುಡಿ ಮಕ್ಕಳಿಗೆ ನಡೆದಡೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಗುಡಿಯೊತ್ತಾಳೆ ಮಾಗುಡಿ ಇಳಿದಳೆ ಆಗುಡಿ ಮಕ್ಕಳಿಗೆ ನಡೆದಡೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ತಂದ ನನ ಗುಡಿ ಮಾರ್ಕಲಗೆ ನಡೆದಳೆ ಸಿರ ಕೌಲಿ ಹೊಟ್ಟೆ ತುಂಬಿ ಮಾಡೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ತುಂಬಿ ಮಾತಿನವಳೆ ಸಿರ ಕೌಲಿ ತನ್ನ ಕೊಟ್ಟಗೆ ಬರವಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ಚಂದನನ ಕೊಟ್ಟಗೆ ಬರವನ್ನು ಸಿರಿ ದೇವಳಿ ಸಿರಿ ಕೊರಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಸುಳಿನು ಬಿಗಿದಳೆ ಉಂಡಿನು ಬಿಗಿದಳೆ ಸಿರ್ಕೊಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಕೊಂಬಿಗೆ ಬಿಗಿದಳೆ ಸಿರಿ ದೇವಿ ತನ್ನಲಾರ ಮನಗೆ ಮರವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದನನ ಮರ ಮನಗೆ ಬರವಳೆ ಸಿರಿ ದೇವಿ ಏಳು ಸೇರಿಡವ ತಳಗಿಂಡೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದನನ ಸೇರಿಡವ ತಳಗಿಂಡಿ ತಡ ಕಂಡೆ ಸಿರ್ಕೊಳಿ ಕಾರವರಕ್ಕೆ ಬರವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದನ ಹುಲಿನು ಕರದಳೆ ಉಂಡಿನು ಕರದಳೆ ಸಿರ್ಕೊಳಿ ಕಾರವರಕ್ಕೆ ಕೂಳ ತಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಸುಕುಲಿ ಕಾರ ಬದಕೆ ಕುಳವನ್ನು ಸೀರ ಕೌಲಿ ನುಸ ಕಚ್ಚೆ ಕಾಲ ನಿರುಗಡೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಸುಕಚ್ಚೆ ಕಾಲ ಕುಳವನ್ನು ಸಿರಿ ದೇವಿ ರನ್ನದ ಬಳಿಯ ಜಡೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಬಳಿಯೇ ಒಡವನ್ನು ಸಿರ ಕೌಲಿ ಸಿರ ಕೌಲಿಗ ಸಾಪ ಇಡೋವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಕೌಸಾಯಲೇ ಕೌಲಿ ಬೇಯಲೆ ಹುಲ ತಿಂದೆ ನೀರ ಕುಡಿಯಲೆ ಸುವೆ ಸುವಿಲೆ ದೇವರ ದೇವರ ಸುವೆ ಕೌಲಿಗ ಸಾಪ ಇಡವಳೆ ಸಿರಿ ದೇವಿ ತನ್ನಲಾರ ಮನಗೆ ಬರೋವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದನನ ಲಾರ ಮನಗೆ ಬರೋವಳೆ ಸಿರಿ ದೇವಿ ಸಿಕ್ಕದ ಮೇನಾರ ಮೊಡೋಗಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಮುಡಗಳೆ ಸಿರಿ ದೇವಿ ಸಿರ್ಕೊಲಿ ಕೊಟ್ಟಗೆ ಬರವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಚಂದನನ ಬಿಟ್ಟಳೆ ಉಂಡಿನು ಬಿಟ್ಟಳೆ ಕೌಲಿ ಬಿಟ್ಟಳಕ್ಕೆ ಒಡದಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಮೂರು ದಿನ ಕಂದ ಸರ್ವ ಕೊಟ್ಟೆ ಬತ್ತೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದನನ ಸರ್ವ ಕೊಟ್ಟು ಬತ್ತೆ ಹುಲಿ ಬೆಂಟ ಕೇಳೋ ನಾಳೆ ತಿನ್ನೀರ ಕುಡಿಬಹುದು ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದನ ನಾಳೆ ತಿನ್ನೀರ ಕುಡಿಬಹುದನ್ ಸಿರದಿ ಕೋಳಿ ತನ್ನ ಕೊಟ್ಟಗೆ ಬರವಳಿಸುವೆ ಸುವಿಲೇನೆ ದೇವ್ರ ದೇವ್ರ ಸುವೆ ಸುವಿಲೇನೆ ತಂದನನ ಕೊಟ್ಟಗೆ ಬರವನ್ನು ಸಿರಿ ದೇವಿ ಸಿರ್ಕೊಲಿ ಕೊಟ್ಟಗೆ ಬರವಳಿಸುವೆ ಸುವಿಲೇನೆ ದೇವ್ರ ದೇವ್ರ ಸುವೆ ಸುವಿಲೇನೆ ತಂದನನ ಕೊಟ್ಟಗೆ ನಡೆದಳೆ ಸಿರಿ ದೇವಿ ಕೌಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೇನೆ ದೇವ್ರ ದೇವ್ರ ಸುವೆ ಸುವಿಲೇನೆ ತಂದನನ ಹಿಂದಿನ ಕೊಟ್ಟಳೆ ಉಂಡಿನ ಕೊಟ್ಟಳೆ ಸಿರ್ಕೊಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೇನೆ ದೇವ್ರ ದೇವ್ರ ಸುವೆ ಸುವಿಲೇನೆ ತಂದನನ ಸುವಿ ಕೊಂಬಿಗೆ ಬಿಗಿದಳೆ ಸಿರಿಯಲ ದೇವಿ ಏಳು ಸೇರಲ ಕಳಗಿಂಡೆ ಸುವೆ ಸುವಿಲೇನೆ ದೇವ್ರ ದೇವ್ರ ಸುವೇ